ಇದು ಎಲ್ಲಿ ಲೋಪ ಆಗ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನಾನು ಕೇಳ್ತಾ ಇದ್ದೀನಿ ಸರ್. ಈಗ ನಮ್ಮ ಒಂದೇ ಹಂಗಾಮಿನಲ್ಲಿ, ಈಗ ಮುಂಗಾರು ಹಂಗಾಮು ಕಳೆದ ಬಾರಿ ತಗೊಂಡಾಗ ಈ 2024 ಮುಂಗಾರಿನಲ್ಲಿ 22 ಲಕ್ಷ ರೈತರು ಇಡೀ ರಾಜ್ಯದಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದು ಇದೇ ನಾವು ಈಗ ಮಾಡ್ತಿರೋದೇ ಪ್ರಚಾರ ಕಾರ್ಯಕ್ರಮ ಒಂದು, ಅದೇ ತರ ವೆರಿ ಸ್ಮಾಲ್ ಅಮೌಂಟ್ ಅಂದ್ರೆ ಬಹಳ ಕಡಿಮೆ. 22 ಲಕ್ಷ ಅಂದ್ರೆ ನಾವು 6 ಕೋಟಿ ಜನಸಂಖ್ಯೆಯಲ್ಲಿ 22 ಲಕ್ಷ ರೈತ ಅಂದ್ರೆ ಕುಟುಂಬ ಎಷ್ಟು ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ? ಸರಿ ಸರ್, ತಾವ್ ಹೇಳೋದ್ ಸರಿ. ಅಂದ್ರೆ ಈಗ 3 ಬೆಳೆ ಇರುತ್ತೆ, 2 ಬೆಳೆ ಇರುತ್ತೆ, ಒಂದೇ ಬೆಳೆ ಕಬ್ಬಾದ್ರೆ ಒಂದೇ ಬೆಳೆ ಇರುತ್ತೆ, ತೆಂಗಾದ್ರೆ ವಾರ್ಷಿಕವಾಗಿರುತ್ತೆ, ಮಾವಾದ್ರೆ 3 ವರ್ಷಕ್ಕೊಂದಿರುತ್ತೆ. ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅವ್ರಿಗೆ ಆ ಪ್ರಮಾಣದಲ್ಲಿ ಗೊತ್ತಾಗ್ತಿಲ್ಲ. ಆಮೇಲೆ ಆ ಇನ್ಸೂರೆನ್ಸ್ ಏನ್ ಬೆಳೆ ಮಾಡ್ತೀವಿ ಅದು ಸಾಲಲ್ಲ ಅನ್ನೋದು ನನ್ನ, ನನ್ ಏನ್ ಓಡಾಡ್ಕೊಂಡು ನೋಡಿರ್ತೀನಿ ಅದ್ರ ಅನುಭವದಲ್ಲಿ ನನ್ನ ಮಾಹಿತಿ ಸಿಕ್ಕದನ್ನ ಹೇಳ್ತಾ ಇರೋದು ಮೇಡಮ್. ಇಲ್ಲ ಅದೇ ನೀವು ಹೇಳೋದು ಸರಿ ಇದೆ ಸರ್. ಈಗ ಅದಕ್ಕಾಗೆ ಈಗ ಸರ್ಕಾರದವರು ಈಗ ಸ್ವಲ್ಪ ಪ್ರಚಾರನೂ ಕೂಡ ಈ ಹಂಗಾಮು ಅಷ್ಟೇ ಶುರು ಆಗಿದೆಯಲ್ಲ, ಇನ್ನೂ ಒಂದು 20 ದಿನಕ್ಕಿಂತ ಜಾಸ್ತಿ ಸಮಯ ಇದೆ. ಈಗಲೂ ಕೂಡ ಯಾರು ವಿಮೆ ಮಾಡಿಸಿರದಂಥ ರೈತರು ತಾವು ಅದನ್ನು ಅರ್ಜಿ ಫಾರ್ಮನ್ನು ತುಂಬೋದು, ಅದ್ರ ಬಗ್ಗೆನೇ ಇದು ಪ್ರೋತ್ಸಾಹದಾಯಕವಾದ ಒಂದು ಕಾರ್ಯಕ್ರಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೂ ಅಲ್ಲಗಳೇ ಅಂತಿಲ್ಲ, ಇದು ಒಳ್ಳೆ ಕಾರ್ಯಕ್ರಮ, ಬಹಳ ಜನಕ್ಕೆ ಮಾಹಿತಿ ಬೇಕು. ಬಟ್ ಏನಂದ್ರೆ ಈ ಗ್ರಾಮ ಪಂಚಾಯತಿ ಲೆವೆಲಲ್ಲಿ, ತಾಲೂಕು ಪಂಚಾಯತಿ ಲೆವೆಲಲ್ಲಿ, ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಇದು ನಾನು ನೋಡ್ತೀನಿ ಸುಮಾರು ಕಾರ್ಯಕ್ರಮದಲ್ಲಿ ಇದಿರಲ್ಲ, ಈ ಕಾರ್ಯಕ್ರಮಗಳು ಇರಲ್ಲ, ಆಮೇಲೆ ಅಲ್ಲಿ ಮಾಹಿತಿನೂ ಅವ್ರಿಗೆ ಸಮರ್ಪಕವಾಗಿ ನಮ್ಮ ರೈತರಿಗೆ ಸಿಗಲ್ಲ. ಓಕೆ ಸರ್, ಇದ್ರ ಬಗ್ಗೆ ನಾವು ಏನಂದ್ರೆ ನನ್ನ ಅನುಭವ ಮತ್ತೆ ಅದ್ ನೋಡ್ತಾ ಇದೀನಲ್ಲ, ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕು, SSC ಮಾಡ್ಬೇಕು, ನಾನೊಂದು ಫೋಟೋ ತರ್ಸ್ಕೊಂಡು ಫೋಟೋ ಹಾಕ್ಸ್ಬೇಕು, ಪೇಪರ್ ಫೋಟೋ ಬರ್ಬೇಕು ಅನ್ನೋ ಕಾರ್ಯಕ್ರಮಗಳೇ ಜಾಸ್ತಿ ಹೊರತು ನಮ್ಮ ರೈತರಿಗೆ ನಿಜವಾದ ಮಾಹಿತಿಗಳು ಅವ್ರಿಗೆ ಸಿಗ್ತಾ ಇಲ್ಲ. ಸರ್, ಇದನ್ನ ಗಮನ ಹರಿಸ್ತೀವಿ ಸರ್. ತಾವು ಹೇಳಿದ್ದು ಉತ್ತಮವಾದ ಸಲಹೆ. ನಾವು ನಮ್ಮ ಏನು ಕೃಷಿ ಇಲಾಖೆಯಿಂದನೂ ಪ್ರಚಾರ ಮಾಡ್ತಾ ಇದ್ದೀವಿ, ಹಾಗೂ ವಿಮಾ ಸಂಸ್ಥೆಯವರು ಏನೋ ಈ ಜಿಲ್ಲೆಗೆ ಒಬ್ಬೊಬ್ರು ವಿಮಾ ಸಂಸ್ಥೆಯವರು ಇದ್ರೆ ಅವ್ರ ಮೂಲಕನೂ ಪೇಪರ್ ನೋಟಿಫಿಕೇಶನ್ ಮತ್ತೆ ಎಲ್ಲ ಮಾಡ್ತಾ ಇದಾರೆ. ಇನ್ನೂ 22 ಲಕ್ಷ ಹೋಗಿದ್ದಾರೆ ಅಂದ್ರೆ ಸ್ಕೀಮ್ ಬೇರೆ ಎಲ್ಲಾ ಸ್ಕೀಮ್ಗಿನ್ನ ನಮ್ದ್ರಲ್ಲಿ ಜಾಸ್ತಿ ಏನು ಇನ್ಕ್ಲಿನೇಷನ್ ಇದೆ ಸರ್ ಬೆಳೆ ವಿಮೆನಲ್ಲಿ. ಬೇರೆ ಯಾವುದೇ ಸ್ಕೀಮ್ ತಗೊಳ್ಳಿ, ಇಷ್ಟು ಲಕ್ಷ ಜನರು ಆಗಿರತಕ್ಕಂಥದ್ದು ಕಮ್ಮಿ. ಹಲೋ, ನಾ ಒಂದು ಸಲಹೆ ದಯವಿಟ್ಟು ಸಲಹೆ ತಮ್ಮ ಎಕ್ಸ್ಪೀರಿಯನ್ಸ್ ಸ್ವೀಕರಿಸಿ. ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ, ಪ್ರತಿಯೊಂದು ಸ್ಕೂಲು ಅಂಗನವಾಡಿ ಇರುತ್ತೆ, ಅಲ್ಲೆಲ್ಲ ಈ ರೈತರ ಬಗ್ಗೆ ಮಾಹಿತಿಗಳನ್ನ ಒಂದು ಬೋರ್ಡ್ ಹಾಕಿ ಅಲ್ಲಿ ಎಲ್ಲಾ ಮಾಹಿತಿಗಳನ್ನ ಶೇರ್ ಮಾಡಿದ್ರೆ ಇದು ನಿಮ್ಮ ಏನ್ ಕಾರ್ಯಕ್ರಮ ಹಿಂಗ್ ಮಾಡ್ಕೊಂಡು ಇದು SSC 100 ಪಾಯಿಂಟ್ SSC ಆಗುತ್ತೆ. ಸಲಹೆ ಉತ್ತಮವಾಗಿದೆ ಸರ್, ಇದನ್ನ ನಾವು ಕಾರ್ಯಗತಗೊಳಿಸಕ್ಕೆ ಕ್ರಮ ಕೈಗೊಳ್ತೀವಿ ಸರ್. ನಂದು ಮಾವು ಇದೆ, ಹಿಂಗಿದೆ, ಆದ್ರೆ ಯಾವ್ದು ಫಸಲು ಮಾವು 3 ವರ್ಷಕ್ಕೊಂದು ಬೆಳೆ ಬರುತ್ತೆ, ಏನೇ ಕಾರಣಕ್ಕೂ ಈ ವರ್ಷ ಬಿಟ್ಟು ನಾಳೆ ಬರಲ್ಲ, ನಾಳೆ ನಾ ನೆಕ್ಸ್ಟ್ ವರ್ಷ ಇರೋದಿಲ್ಲ, ಅದ್ರ ವರ್ಷ ಕಡಿಮೆ ಫಲ ಬರುತ್ತೆ, ಕಡಿಮೆ ಹೂ ಬರುತ್ತೆ, ಕಡಿಮೆ ಬಂದ ಇಂತ ಮಳೆಗಾಲ ಬಂದಾಗ ಈ ತರ ಬಂದಾಗ ಅತಿ ಹೆಚ್ಚು ಬಿಸಿಲಾದಾಗ ಹೂ ಉದುರೋಗಿರುತ್ತೆ, ಫಂಗಸ್ ಆಗಿ ಪ್ಲಸ್ ಮಳೆ ಬಂದಾಗ್ಲೂ ಆ ಕ್ವಾಲಿಟಿ ಹೊಟ್ಟೋಗಿರುತ್ತೆ, ಹುಳ ಹೊಡೆದ್ಬಿಡ್ತದೆ, ಎಂತ ಔಷಧಿ ಹೊಡೆದಿದ್ರು ಅದು ಹುಳ ಹೊಡೆದು ಹೊಟ್ಟೋಗುತ್ತೆ. ಯಾವ ರೈತರು ತಗೊಳಲ್ಲ ಏನು ತಗೊಳಲ್ಲ, ಈ ಮಾಹಿತಿ ತುಂಬಾನೇ ಕೊರತೆ. ಇದನ್ನ ಪ್ರತಿ ಸ್ಕೂಲು, ಗ್ರಾಮ ಪಂಚಾಯತಿ, ಅಂಗನವಾಡಿ ಕೇಂದ್ರಗಳಲ್ಲಿ ರೈತರಿಗೋಸ್ಕರ ಅದು ಸ್ಕೂಲ್ ಜೊತೆಗೆ ಒಂದು ಒಂದು ಬೋರ್ಡ್ ಸಪರೇಟ್ ಆಗಿ ನಮ್ಮ ರೈತರಿಗೋಸ್ಕರ ಒಂದು ಬೋರ್ಡ್, ಈ ತರ ಮಾಡಿ ಈ ತರ ಮಾಡಿ ಈ ತರ ಹೋಗಿ ಅಲ್ಲಿ ಎಲ್ಲಿ ಯಾರು ಭೇಟಿ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಇದೆಲ್ಲಾ ಮಾಹಿತಿ ಸಿಕ್ಕರೆ ಅಟ್ಲೀಸ್ಟ್, ಯಾಕಂದ್ರೆ ರೈತರಲ್ಲೂ ಕೆಲವೊಂದು ಏನಾಗ ತಪ್ಪಿದೆ, ಅವ್ನಿಗೆ ಮಾಹಿತಿ ಶೇರ್ ಮಾಡ್ಬೋದು, ನಾನು ಒಬ್ನೇ ಒಬ್ಬ ಈ ತರ ಇದೆ. ಇದು ನನ್ನ ಅನುಭವ ಬಂದಿರೋ ಮಾಹಿತಿಗಳನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡಲ್ಲ ಮಾಹಿತಿನ. ಓಕೆ ಸರ್, ಅದನ್ನ ಅಟ್ಲೀಸ್ಟ್ ಹಾಕಿದ್ರೆ ಒಬ್ಬ ಹತ್ಕೊಂಡೆ ಇರೋನು, 1 ಎಕರೆ ಇರೋನು, 2 ಎಕರೆ ಇರೋನು, ಆಯ್ತು ಆಯ್ತು ಸರ್, ಅನುಕೂಲ ತಗೊಳ್ಳಿ ಅಂತ. ಹಾ ಸರಿ ಸರ್, ಕರೆ ಮಾಡಿದ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಈಗ ತಾವ್ ಹೇಳಿದ್ರಿ ಈಗ ವಿಮೆನ ಎಲ್ಲೆಲ್ಲಿ ಮಾಡಿಸಬಹುದು ಅಂತ, ಬ್ಯಾಂಕ್ ಅಲ್ಲಿ ಮಾಡಿಸಬಹುದು ಅಂತ ಹೇಳಿದ್ರಿ, ಗ್ರಾಮ ಒಂದು ಕೇಂದ್ರದಲ್ಲಿ ಮಾಡ್ಕೊಳ್ಬಹುದು ಅಂದ್ರೆ, ಮತ್ತೆ ಕರ್ನಾಟಕ ಒಂದು ಕೇಂದ್ರ, ಮತ್ತೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಕೂಡ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಇಲ್ಲೆಲ್ಲ ಅವರು ಸಾಮಾನ್ಯವಾಗಿ ಏನೇನು ದಾಖಲೆ ಕೇಳ್ತಾರೆ, ಏನು ಅವ್ರು ಕೊಡಬೇಕಾಗತ್ತೆ ಸರ್? ಮೊದಲನೇದಾಗಿ ರೈತರು FID

ಇನ್ಶೂರೆನ್ಸ್ ಕಂಪನಿ ಅವ್ರು ಬಂದು ನೋಡಿಕೊಂಡು ಹೋದ್ರಿ, ಏನ್ ಒಂದ್ ಪೈಸಾ ದುಡ್ಡನು ಹಾಕ್ಲಿಲ್ಲ, ಏನು ಇಲ್ಲ ಏನು. ಹಿಂಗಾಗಿ ನಮ್ಮ ಊರಾಗ ಯಾರು ಇನ್ಶೂರೆನ್ಸ್ ಮಾಡಕ್ಕ ಇದನ್ ಪ್ರಯತ್ನ ಮಾಡಂಗಿಲ್ಲ ಈ ವರ್ಷ. ನಿಮ್ ಮೊಬೈಲ್ ನಂಬರ್ ಹೇಳಿ. ನಂಬರ್ 810 5990 414. ಓಕೆ, ನಿಮ್ಗೆ ಉತ್ತರ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಸರ್? ನಾಳೆ ಹೇಳ್ತಾರೆ ನಿಮ್ಗೆ. ಏನು ಒಂದ್ ಪೈಸನು ಬಂದ್ ಅವರೇ ನೋಡ್ಕೊಂಡು, ನಾವು ಕಂಪ್ಲೇಂಟ್ ಮಾಡಿದ್ವಿ ಬಂದ್ ನೋಡ್ಕೊಂಡು. ಆಯ್ತು ಆಯ್ತು, ಅದು ಹೇಳ್ತಾರೆ. ನಿಮ್ದು ಐ ಡಿ ನಂಬರ್ ಎಲ್ಲ ತೆಗೆದಿಟ್ಕೊಳ್ಳಿ ನಾಳೆ ಫೋನ್ ಮಾಡ್ಬೇಕಾದ್ರೆ. ರಸೀದ್ ನಂಬರ್ ಆದ್ರಿ. ಅದೇ ನಾಳೆ ನಾವು ಕರೆ ಮಾಡಿದಾಗ ಅದೆಲ್ಲ ಮಾಹಿತಿ ತೆಗೆದಿಟ್ಕೊಳ್ಳಿ, ನಾವು ನಿಮಗೆ ಮಾಹಿತಿ ನೀಡ್ತೀವಿ. ಇಲ್ಲಿ ನಾವು ಅವರು ಏಜೆಂಟ್ಗಳಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಂಗಿಲ್ಲ, ನಮ್ಮ ಫೋನೇ ಕಲಾಸ್ ಬಂದ್ ಮಾಡ್ಕೊಂಡು. ಆಯ್ತಾಯ್ತು, ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ ಸರ್. ಎಲ್ಲಿಂದ? ನಂಜನಗೂಡ ತಾಲೂಕು ದೇವಸ್ಥಳ್ಳಿ ಗ್ರಾಮದಿಂದ ತೇಜಸ್ವಿ ಅಂತ ಸರ್. ತೇಜಸ್ವಿ, ಕೇಳಿ ಪ್ರಶ್ನೆನ. ಸರ್, ನಾವು ಕಳೆದ ವರ್ಷ ನಂಜನಗೂಡ ರಸಬಾಳೆನ ಬಿತ್ತನೆ ಮಾಡಿದ್ವಿ ಸರ್, 600 ಸಸಿ. ಮೈಸೂರಿನ ಲಿಂಗಾಮದಿ ಪಾಳ್ಯ ಅಂತಕ್ಕಂತ ಒಂದು ಟಿಶ್ಯೂ ಕಲ್ಚರ್ ಆಫೀಸಿಂದ ತಗೊಂಡೋಗಿ. ತೋಟಗಾರಿಕಾ ಬೆಳೆ ಸರ್ ಇದು. ಸರ್, ತೋಟಗಾರಿಕೆ ಬೆಳೆಯಲ್ಲಿ ಬರುತ್ತೆ ಇದು. ನಾವು ಕೃಷಿರಂಗ ಕಾರ್ಯಕ್ರಮ ಮಾಡ್ತಾ ಇರೋದು. ಕೇಳಿ, ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾರೆ. ಆದ್ರೆ ಏನು ಬಾಳೆ ಯಾವುದೇ ವಿಮೆ ಅಡಿ ಮಾಡ್ತಾ ಇಲ್ಲ ತೋಟಗಾರಿಕೆ ಇಲಾಖೆಯವರು. ಕಳೆದ ವರ್ಷ ನಾವು ಅಲ್ಲಿ ಬಿತ್ತನೆ ಮಾಡಿದಾಗ ತೋಟಗಾರಿಕೆ ಇಲಾಖೆ ಕೇಳಿದಾಗ ಆತರ ಹೇಳಿದ್ರು. ಹೇಳಿದ್ರು, ಆದ್ರೆ ಈಗ ಏನಾಗಿದೆ ಅಂದ್ರೆ 600 ಸಸಿನಲ್ಲಿ 500 ಸಸಿ ಈಗ 9 ತಿಂಗಳಾಗಿದೆ, ಕೊಳತು ಹೋಗ್ತಾ ಇದೆ ಸರ್. ಕಾಂಡ ಎಲ್ಲ ಕೊಳತು ಒಣಗೋಗ್ತಾ ಇದೆ ಮರ. ಇದುವರೆಗಾಲ ಕೃಷಿಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ, ಏನ್ ಮಾಡೋದು? ದಿಕ್ ತೋಷ ಎಲ್ಲ ಸರ್. ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾರೆ ಇವೆಲ್ಲ. ಕೈ ಚೆಲ್ಲಿದ್ದಾರೆ ಸರ್, ಕೇಳಿದ್ರೆ ಕೈ ಚೆಲ್ಲಿದ್ದಾರೆ. ಅದೇನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಸರ್ಕಾರದ ವತಿಯಿಂದ ಅನುದಾನ ತಗೊಂಡ್ ಮಾಡಿದ್ದು 38,000 ರೂಪಾಯಿ. ಅವ್ರ ಹೇಳ್ತಾರೆ ಟಿಶ್ಯೂ ಕಲ್ಚರ್ ಸಸಿನೇ ಹಾಕ್ಬೇಕು ಅಂತ ಹೇಳ್ತಾರೆ. ಟಿಶ್ಯೂ ಕಲ್ಚರ್ ಸಸಿ ಹಾಕಿದ್ರೆ ನಂಜನಗೂಡು ದೇವಸ್ಥಳ್ಳಿ ಗ್ರಾಮ ಸುತ್ತಮುತ್ತ ಎಲ್ಲೂ ಬಾಳೆ ಗಿಡ ಬರ್ತಾ ಇಲ್ಲ. ಈ ತರ ಆಗಿ ರೈತರಿಗೆ ಬಹಳ ಮೋಸ ಆಗುತ್ತೆ. ಈಗಾಗಲೇ ನನಗೂ ಕೂಡ 2.5 ಲಕ್ಷ ರೂಪಾಯಿ ಖರ್ಚಾಗಿದೆ 9 ತಿಂಗಳಿಂದ. ಗಿಡಗಳನ್ನ ನೋಡಿದ್ರೆ ಬಹಳ ಬೇಸರ ಆಗ್ತಾ ಇದೆ. ಇದನ್ನ ತೋಟಗಾರಿಕೆ ಇಲಾಖೆ ಅವರ ಗಮನಕ್ಕೆ ತರ್ತೀವಿ. ಇವರೇ ನಿಮ್ಮ ಹೆಸರು ಗೊತ್ತಾಗಿಲ್ಲ. ತೇಜಸ್ವಿ ಅವರು ತೋಟಗಾರಿಕೆ ಇಲಾಖೆಯವರಿಗೆ ಇದನ್ನ ಎಸ್ಕಲೇಟ್ ಮಾಡ್ತೀವಿ. ನಂಜನಗೂಡು ಇಂದ ಕರೆ ಮಾಡಿದ್ದು. ಪರಿಹಾರ ಸಿಗದ ವ್ಯವಸ್ಥೆ ಇಲ್ಲ ಮೇಡಮ್. ಇಲ್ಲಿ ಬೆಳೆ ವಿಮೆ ಏನು ಕೃಷಿ ಬೆಳೆಗಳು ಅಂಡ್ ಕೆಲವೊಂದು ತೋಟಗಾರಿಕೆ ವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ನಾವು ಕೃಷಿ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದೀವಿ. ಇದು ಒಳಪಟ್ಟಿಲ್ಲ. ಬೇರೆ ಯಾವುದು ವ್ಯವಸ್ಥೆ ಇಲ್ಲ ಮೇಡಮ್ ಸರ್ಕಾರದಿಂದ. ಆ ತೋಟಗಾರಿಕೆ ಇಲಾಖೆಯವ್ರನ್ನ ನೀವು ಸಂಪರ್ಕ ಮಾಡಬೇಕು ದಯವಿಟ್ಟು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು. ಈಗ ಎಲ್ಲ ಕರೆ ಇದೆಯಾ? ನಾನು ಬೆಳೆಗಳ ಪಟ್ಟಿಯನ್ನ ಹೇಳಕೊಟ್ಟೆ. ಎಲ್ಲ ಕೃಷಿ ಬೆಳೆಗಳಾದ ಭತ್ತ, ಮುಸ್ಕಿನ್ ಜೋಳ, ಸಜ್ಜೆ, ರಾಗಿ, ಜೋಳ, ಸಾವೆ, ನವಣೆ, ನೆಲಗಡಲೆ, ಸೂರ್ಯಕಾಂತಿ, ಸೋಯಾ ಅವರೆ, ತೊಗರಿ, ಉದ್ದು, ಹೆಸರು, ಎಳ್ಳು, ಹುರುಳಿ, ಅಲಸಂದೆ, ಹತ್ತಿ, ಹೀಗೆ ಎಲ್ಲ ಏನು ಕೃಷಿ ಬೆಳೆಗಳು ಹಾಗೂ ಕೆಲವೊಂದು ವಾರ್ಷಿಕ ತೋಟಗಾರಿಕಾ ಬೆಳೆಗಳಿರುತ್ತೆ. ಆಲೂಗಡ್ಡೆ, ಕೆಂಪು ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಎಲೆಕೋಸು, ಅರಿಶಿನ, ಈ ಇಷ್ಟು ಬೆಳೆಗಳನ್ನ ಬೆಳೆ ವಿಮೆ ಕೃಷಿ ಇಲಾಖೆಯಿಂದ ಬೆಳೆ ವಿಮೆಗೆ ಮಾಡಿಸಲಿಕ್ಕೆ ಒಳಪಟ್ಟಿರುತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹಲೋ ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್. ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ. ನಾನು ಮಂಗಳೂರಿಂದ ಇಸ್ಮಾಯಿಲ್ ಅಂತ, ಕಲ್ದಾಡಿ ಅಂತ. ಕೇಳಿ ಇಸ್ಮಾಯಿಲ್ ಅವರು, ನಿಮ್ಮ ಪ್ರಶ್ನೆನ? ಅದೇ ಸರ್, ಒಂದು ಬೇಕಿತ್ತು ನನಗೆ, ಅಂದ್ರೆ ಒಂದು ಜಿಲ್ಲೆ ಒಂದು ಬೆಳೆ ವಿಮೆ ಉಂಟಲ್ವ ಸರ್, ಅದು ದಕ್ಷಿಣ ಕನ್ನಡಕ್ಕೆ ಯಾವ ಬೆಳೆಗೆ ಅಂತ ಬೇಕಿತ್ತು. ನಿಮ್ದು ಅಲ್ಲ, ನೀವು ಏನ್ ಬೆಳೆ ಬೆಳೆ? ದಕ್ಷಿಣ ಕನ್ನಡದಲ್ಲಿ ಬರೋದೇ ಭತ್ತ ಬೆಳೆ ಕೃಷಿ ಬೆಳೆ ಅಂದ್ರೆ ಅದಕ್ಕೆ ವಿಮೆ ಅಡಿ ವ್ಯಾಪ್ತಿಯಲ್ಲಿ ಒಳಪರುತ್ತೆ. ವಿಷಯ ಏನಂದ್ರೆ, ನಮ್ಮ ಒಂದು ಸಣ್ಣ ರೈತರು, ನಮಗೆ ಒಂದು 50 ಅಡಿಕೆ ಮರ, ಒಂದು 30 ತೆಂಗಿನ ಮರ, ಪೆಪ್ಪರ್ ಎಲ್ಲ ಉಂಟು. ಅದಕ್ಕೆ ನಾವು ಇಷ್ಟ ದಿನಕ್ಕೆ ಬೆಳೆ ವಿಮೆ ಮಾಡಿಸಿದೆಯಲ್ಲ, ಮಾಡಿಸಬಹುದಂತ ಬೇಕಿತ್ತು. ಅದ ಇದು ತೋಟಗಾರಿಕೆ ಇಲಾಖೆಯಿಂದ ಮಾಡಿಸ್ತಾರೆ, ಅದು ಇನ್ನೂ ಅಧಿಸೂಚನೆ ಆಗೋ ಹಂತದಲ್ಲಿದೆ, ಇನ್ನೂ ಆಗಿಲ್ಲ. ಈ ಕೃಷಿ ಇಲಾಖೆಯಿಂದ ನಾನು ಏನು ಇವಾಗ ಹೇಳ್ದೆ ಬೆಳೆಗಳು ಕೃಷಿ ಬೆಳೆಗಳಿಗೆಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಬರ್ತೆ, ಅದು ತೋಟಗಾರಿಕೆ ಇಲಾಖೆಗೆ ಮಾಡಿಸಿ, ಬ್ಯಾಂಕ್ ಅಲ್ಲಿ ಮಾಡಿಸಿ ಅಂತ, ಮತ್ತೆ ಸೈಬರ್ ಅಲ್ಲಿ ಮಾಡಿಸಿ ಅಂತೆಲ್ಲ ರೇಡಿಯೋ ಅಡ್ವರ್ಟೈಸ್ ಕೊಡ್ತಾರಲ್ವ ಸರ್, ಅದು ನಮಗೆ ಎಂತದಂತ ಗೊತ್ತಾಗ್ತಿಲ್ಲ. ಅದೇ ಇನ್ನು ಮುಂದೆ ಇನ್ನು ಹೋಗಿ ತುಂಬಹುದು. ಅದೇ ಅದು ಅಧಿಸೂಚನೆ ಮಾಡಿದಾಗ ತೋಟಗಾರಿಕೆ ಇಲಾಖೆಯವರು ಪ್ರಚಾರ ಮಾಡ್ತಾರೆ ಯಾವಾಗ. ನೀವು ಸ್ವಲ್ಪ ತೋಟಗಾರಿಕೆ ಇಲಾಖೆಗೆ ಸ್ವಲ್ಪ ಭೇಟಿ ಕೊಡ್ತಾ ಇರಿ, ಆಗಾಗ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ನಿಮ್ಗೆ ಸುಲಭ ಆಗತ್ತೆ. ಧನ್ಯವಾದಗಳು ತಮಗೆ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ನಮಸ್ಕಾರ ಹೇಳಿ. ಇದು ಮಾತಾಡ್ಬೋದಾ? ಮಾತಾಡಿ, ನಿಮ್ಗಾಗಿ ಇರೋದು. ಹರೇ ಕೃಷ್ಣ, ನಿತಾಯಿ ಗೌರಂಗ. ಹರೇ ಕೃಷ್ಣ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಅಂದ್ರೆ ಈಗ ನೋಡಿ, ಈಗ ಮಳೆಗಾಲದಲ್ಲಿ ನಮ್ಮ ಇಲ್ಲಿ ಕೆಲವು ಬೃಂದಾವನದಲ್ಲೆಲ್ಲ ಕೆಲವು ತುಳಸಿ ಮತ್ತೆ ಇಂಥದ್ದೆಲ್ಲ ಔಷಧೀಯ ಗಿಡಗಳನ್ನೆಲ್ಲ ಬೆಳೆಸಲಿಕ್ಕೆ ಅದನ್ನ ನೆಟ್ಟಬೇಕು ಅಂತ ಹೇಳ್ತಾರೆ, ಬೃಂದಾವನ ಮಥುರಾ ಮತ್ತೆ ನವದ್ವೀಪದಲ್ಲಿ. ಅಂತದನ್ನ ಇಲ್ಲಿ ಕೂಡ ಬೆಳೆಸೋದಕ್ಕೆ ಅವಕಾಶ ಇದೆಯಾ ಅಂತ ಮೇಡಮ್ ಹತ್ರ ಒಂದು ಪ್ರಶ್ನೆ ಇತ್ತು. ಬೆಳೆ ವಿಮೆ ಬಗ್ಗೆ ನೀವು ಪ್ರಶ್ನೆ ಇದ್ರೆ ಕೇಳಿ. ಬೆಳೆ ವಿಮೆ ಅಲ್ವಾ ಸರ್? ಈಗ ನಮ್ದು ಇಲ್ಲಿ ರಂಗನಾಥ ಗೌಡಿಯ ಮಠ ಅಂತ ಹೆಸರುಘಟ್ಟದಲ್ಲಿ ಇದೆ, ಇದೇ ನಾವು ಕೃಷಿ ಮಾಡ್ತಾ ಇದ್ದೀವಿ, ಅದಕ್ಕೆ ಏನಾದ್ರು ವಿಮೆ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಅಂತ. ಅಂದ್ರೆ ಈ ಔಷಧೀಯ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀವಿ ನಾವು, ಅದಕ್ಕೆ ಏನಾದ್ರು ಔಷಧೀಯ ಗಿಡಗಳಿಗೆ ಯಾವ್ದು ಬೆಳೆ ವಿಮೆ ಅಡಿ ಕವರ್ ಮಾಡ್ತಾ ಇಲ್ಲ. ಔಷಧೀಯ ಗಿಡಗಳು ಯಾರೋ ಆಸಕ್ತಿ ಉಳ್ಳ ರೈತರು ಅಷ್ಟೇ ಅವರ ಇದರಲ್ಲಿ ಮಾಡ್ಕೋತಾರೆ. ಇದು ವ್ಯಾಪಕವಾಗಿ ಬೆಳೆಸುವಂತ ಏನು ಆಹಾರ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳು ಬೆಳೆಗಳು, ಹಾಗೂ ಕೆಲವೊಂದು ವ್ಯಾಪಕವಾಗಿ ಬೆಳೆಯುವಂಥ ತೋಟಗಾರಿಕಾ ಬೆಳೆಗಳಿಗೆ ಮಾತ್ರ ನಾವು ಸರ್ಕಾರದ ವತಿಯಿಂದ ವಿಮೆ ಮಾಡೋಕ್ಕೆ ನಾವು ಅಧಿಸೂಚನೆ ಮಾಡ್ತಿದ್ದೀವಿ. ಹಾಗೂ ಇಂಥ ಬೆಳೆಗಳಿಗೆ ಮಾತ್ರ ನಾವು ಪ್ರೀಮಿಯಂ ರಿಯಾಯಿತಿ ದರದಲ್ಲಿ ಪ್ರೀಮಿಯಮ್ನ ನೀಡ್ತಾ ಇದ್ದೀವಿ ಸರ್. ಬೇರೆ ಯಾವುದೇ ಒಂದು ನೈಸರ್ಗಿಕ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಅದಕ್ಕೂ ಇದೆಯಾ ವಿಮೆ? ಇದೆ ಇದೆ, ಅದಕ್ಕೆ ಇದೆ. ಬಟ್ ಅಧಿಸೂಚನೆ ವಹಿಸಿದ ಬೆಳೆಗಳಾಗಬೇಕು. ಅಂದ್ರೆ ನಮ್ಮ ಈ ರಂಗನಾಥ್ ಗೌಡಿ ಮಠ ಅಂತ ಹೆಸರುಘಟ್ಟ, ಅಲ್ಲೇ ಪಕ್ಕದಲ್ಲಿ ಹೆಸರುಘಟ್ಟ. ಹೆಸರುಘಟ್ಟ ಅಂದ್ರೆ ರಾಗಿ ಬೆಳೆ, ಅಲ್ಲಿ ವ್ಯಾಪಕವಾಗಿ ಬೆಂಗಳೂರು ಸುತ್ತಮುತ್ತ ರಾಗಿ ಬೆಳೆನೇ ಮುಖ್ಯವಾದ ಬೆಳೆ ಆಗಿರುತ್ತೆ. ತೊಗರಿ ಸ್ವಲ್ಪ ಮಟ್ಟಿಗೆ ತೊಗರಿ ಬೆಳೆಯುತ್ತಾರೆ, ಅದು ಬೆಳೆಸ್ತಿದೀವಿ ನಾವು. ಅದಕ್ಕೆ ಮಾಡ್ತೀವಿ, ನೀವು ಮಾಡಿಸ್ಬೋದು. ಅದಕ್ಕೆ ಸಿಗುತ್ತಲ್ಲ, ಎಷ್ಟು ಪರ್ಸೆಂಟ್ ಅದು ವಿಮೆ? 2% ನೀವು ಕಟ್ಟಬೇಕಾಗತ್ತೆ. ಓಕೆ ಓಕೆ ಓಕೆ, ತುಂಬಾ ಧನ್ಯವಾದ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಹೋಗ್ಲಿ ವೆಂಕಟರಮಣ ಅಂತ. ಕೇಳಿ ವೆಂಕಟರಮಣ. ಕೃಷಿ ಇಲಾಖೆಗೆ ಸರ್ ಜಯಂತಿ ಸಣ್ಣ ಜಯಂತಿ ಸಣ್ಣಬೋದು ಸರ್, ನಮ್ಗೆ ಸರಿಯಾದ ಬಿತ್ತನೆ ಬೀಜ ಕೊಟ್ಟಿಲ್ಲ ಸರ್. ಸ್ವಲ್ಪ ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡಿ ಸರ್. ಸರ್ ಆಯ್ತು ಸರ್. ಅದಕ್ಕೆ ಕಲ್ಪೆ ಬೀಜ ಬೀಜನೇ ಚೆನ್ನಾಗಿಲ್ಲ ಮೇಡಮ್. ಆಯ್ತು, ಇದನ್ನ ನಮ್ಮ ಇವರ ಗಮನಕ್ಕೆ ತರ್ತೀನಿ. ನಿಮ್ಗೆ ಕಳೆದ ವಾರ ಇದೇ ಕಾರ್ಯಕ್ರಮ ಮಾಡಿದ್ವಿ ವೆಂಕಟರಮಣ ಅವರೇ. ಮಾಡಿದ್ರೆ ಸರ್ ಬಿತ್ತನೆ ಚೆಲ್ದು ಎಂತ ಚೆನ್ನಾಗಿ ಬಂದಿಲ್ಲ, ಎಲ್ಲ ಬರೀ ಉಳ್ಕ, ಬರೀ ಎಲ್ಲ ಕಾಳೆಲ್ಲ ಬರೀ ಉಳ್ಕನೆಯ. ಅದು ನೀವು ಅದ್ರ ಮೇಲೆ ಇದೆಲ್ಲ ತಗೊಂಡಿರಲ್ಲ, ಅದು ಪಾವತಿ ಎಲ್ಲ ಇದೆಯಲ್ಲ? ಪಾವತಿ ಇದೆ, ಕೊಟ್ಟು ಒಳಗೆ ಬಿತ್ತ ಚೆಲ್ವಾಗ ನೋಡಿದೆ ಎಲ್ಲ ಎಲ್ಲ ಕಾಳೆಲ್ಲ ಚೆನ್ನಾಗಿತ್ತಲ್ಲ, ಎಲ್ಲ ಮಣ್ಣು. ಅದನ್ನ ನೀವು ಮುಂದೆ ತಗೊಂಡೋಗಿ ಸರ್, ಅದನ್ನ ಅಲ್ಲಿ ತಗೊಂಡೋಗಿ ಅವ್ರ ಸಂಬಂಧಿಸಿದವರಿಗೆ ಕೃಷಿ ಇಲಾಖೆಗೆ ನೀವು ಕೊಡಿ ಅದನ್ನ. ಆಯ್ತು, ವಿಮೆ ಬಗ್ಗೆ ಏನಾದ್ರು ಬೆಳೆ ವಿಮೆ ಬಗ್ಗೆ ಇದ್ರೆ ಕೇಳಿ. ಅವ್ರು ಕೊಟ್ಟಿದ್ದ ನಾವು ಕೊಟ್ಟೋ, ನಾವು ನಾವೇ ಮಾಡಬಂದ್ರು ಕೇಳಿದ್ದೆ. ಇರ್ಲಿ ಸರ್, ನೀವು ಅಲ್ಲೇ ವಿಚಾರಿಸಿ, ನಮ್ದು ಇವತ್ತಿನ ಕಾರ್ಯಕ್ರಮ ಬೇರೆ ಇದೆ, ಅಧಿಕಾರಿಗಳು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಅನೇಕ ಕೇಳುಗರು ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನೂ ನಾವು ಮಾಹಿತಿಯನ್ನು ಕೊಡೋರಿದ್ವಿ, ಆದರೆ ನಮ್ಮ ಸಮಯ ಮುಗಿತಾ ಇದೆ, ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಒಂದು ಸಹಾಯವಾಣಿ ಸಂಖ್ಯೆನ ಕೂಡ ತಮಗೆ ಉತ್ಕರ ಕೊಡ್ತಾ ಇದ್ದೇವೆ, ದಯವಿಟ್ಟು ಸಹಾಯವಾಣಿ ಸಂಖ್ಯೆ ಬರ್ಕೊಳ್ಳಿ.

ಅರಳತೈತಿ ಮಲ್ಲಿಗೆ.